ಲಕ್ಷಣಗಳನ್ನ ಕಾಣುತ್ತೆ. ಅವಾಗ ಏನ್ ಮಾಡ್ತಾರೆ ಅಂದ್ರೆ ರೈತರು ನಾರ್ಮಲ್ ಆಗಿ ಯಾರೋ ಗೊತ್ತಿರೋರ್ನ ಕೇಳ್ತಾರೆ, ಅವ್ರಿಗೆ ಯಾವ್ದೋ ಒಂದ್ ಮೂರ್ ನಾಲ್ಕು ಫರ್ಟಿಲೈಸರ್ಸ್ ಗೊತ್ತಿರುತ್ತೆ, ಅದನ್ನೇ ಸಜೆಸ್ಟ್ ಮಾಡ್ತಾರೆ, ಅದನ್ನೇ ಹಾಕ್ತಾರೆ. ಯಾ ರೋಗ ಬಂದ್ರು ಅದನ್ನೇ ಹಾಕ್ತಾರೆ, ಯಾ ಕ್ರಿಮಿ ಕೀಟಗಳು ಬಂದ್ರು ಅದನ್ನೇ ಹಾಕ್ತಾರೆ. ಆತರ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಮಣ್ಣಿನ ಫಲವತ್ತತೆ ಹಾಳಾಗುತ್ತೆ. ಅದ್ರಿಂದ ತಿಳ್ಕೊಂಡಿರೋರು ನಾವು ಹೋಗ್ಬಿಟ್ಟು ಹೇಳ್ಬೇಕು ಅವರಿಗೆ, ಯಾವ್ದಾದ್ರು ಒಂದು ರೋಗಗಳು ಬಂದ್ರೆ ಅದಕ್ಕೆ ಬೇರೆ ಫರ್ಟಿಲೈಸರ್ಸ್ ಹಾಕ್ಬೇಕು, ನಾವು ಕ್ರಿಮಿ ಕೀಟಗಳು ಅಟ್ಯಾಕ್ ಆದ್ರೆ ಅದಕ್ಕೆ ಬೇರೆ ಫರ್ಟಿಲೈಸರ್ಸ್ ಹಾಕ್ಬೇಕು, ಆತರದೆಲ್ಲ ನಾವು ಹೇಳ್ಬೇಕು. ಇನ್ನೊಂದ್ ವಿಷಯ ತಗೊಳ್ಳೋದಾದ್ರೆ ಫಾರ್ಮ್ ಮೆಷಿನರೀಸ್ ಬಗ್ಗೆ ಮಾತಾಡ್ಲೇಬೇಕು. ಇವಾಗ ಇತ್ತೀಚಿನ ದಿನಗಳಲ್ಲಿ ಎಷ್ಟ್ ಜನ ಆಳುಗಳಾಗಿ ಸಿಗ್ತಾ ಇರ್ತಾರೆ, ನಮ್ಗೆ ಹಳ್ಳಿಗಳಲ್ಲಿ ಕೊರತೆ ಇದೆ, ಆಳುಗಳ ಕೊರತೆ ತುಂಬಾ ಇದೆ. ಯಾವ್ದಾದ್ರು ಒಂದ್ ಕೆಲಸ ತಗೊಂಡ್ರೆ ಎಷ್ಟ್ ಜನ ಆಳುಗಳಂತ ಸಿಗ್ತಾರೆ, ಸಿಗಕ್ ಚಾನ್ಸೇ ಇಲ್ಲ. ಯಾಕಂದ್ರೆ ಎಲ್ರಿಗೂ ಅವ್ರವ್ರ ಲೈಫ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಅವರು ಪಟ್ಟಣಗಳ ಹತ್ರ ಹೋಗ್ಬಿಟ್ಟು ಅಲ್ಲಿ ಹೊಸ ಕೆಲಸಗಳನ್ನ ಹುಡ್ಕೋತಾರೆ. ಅಂತ ಸಂದರ್ಭದಲ್ಲಿ ಆ ಲೇಬರ್ಸ್ ನ ಕೊರತೆ ನೀಗಿಸ್ಬೇಕು ಅಂತ ಹೇಳಿದ್ರೆ ಫಾರ್ಮ್ ಮೆಷಿನರೀಸ್ ನಾವು ಯೂಸ್ ಮಾಡಬಹುದು. ಇವಾಗ ಕಳೆ ಕೀಳಕ್ಕೆ ನಾವು ಎಷ್ಟೋ ಆಳುಗಳನ್ನ ಕರ್ಕೊಂಡು ಹೋಗ್ತೀವಿ, ಅದ್ರ ಬದಲು ನಾವು ಹೊಸ ಹೊಸ ಟೆಕ್ನಾಲಜೀಸ್ ಬಂದಿರೋ ಮೆಷಿನರೀಸ್ ನ ನಾವು ಫಾರ್ಮರ್ಸ್ಗೆಲ್ಲ ಪರಿಚಯ ಮಾಡಿಕೊಟ್ರೆ ಅದನ್ನೆಲ್ಲ ನೀಗಿಸಬಹುದು. ತುಂಬಾ ಕೊರತೆಗಳಿದೆ, ಅದನ್ನ ನೀಗಿಸೋರು ನಾವಾಗಿರ್ಬೇಕು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನೀವು ಕೇಳ್ತಾ ಇದ್ದೀರಾ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ನಾವು ಎಲ್ರೂ ಮಾತಾಡೋದ್ನ ಕೇಳಿದ್ವಿ, ಈಗ ಒಂದ್ ಹಾಡ್ ಕೇಳೋಣ. ಹಾಡ? ಹ್ಮ್. ಆದ್ರೆ ಯಾ ಹಾಡ್ ಕೇಳೋಣ? ನಮ್ ಕಾರ್ಯಕ್ರಮ ನಡೀತಾ ಇರೋದೇ ಕೃಷಿ ಮೇಲೆ, ಹಾಗಿದ್ರೆ ಕೃಷಿ ಮೇಲೆ ಒಂದ್ ಹಾಡ್ ಕೇಳೋಣ. ಹಾ, ಹಾಗಾದ್ರೆ ಬನ್ನಿ, ಕೃಷಿ ಸಂಬಂಧಿತ ಒಂದ್ ಹಾಡನ್ನ ಕೇಳ್ಕೊ ಬರೋಣ. ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇ ಇಹ ಪರ ಸಾಧನವು, ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ತೊಳೆನೆ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡನೆಂದು, ರಾಜ್ಯಗಳು ದಿಸಲಿ ರಾಜ್ಯಗಳಲ್ಲಿ ಅಲ್ಲಿ ಹಾರಲಿ ಗದ್ದುಗೆ ಮುಕುಟಗಳು, ರಾಜ್ಯಗಳು ದಿಸಲಿ ರಾಜ್ಯಗಳಲ್ಲಿ ಅಲ್ಲಿ ಹಾರಲಿ ಗದ್ದುಗೆ ಮುಕುಟಗಳು, ಮುತ್ತಿಗೆ ಹಾಕಲಿ ಸೈನಿಕರಲ್ಲ, ಮುತ್ತಿಗೆ ಹಾಕಲಿ ಸೈನಿಕರಲ್ಲ, ಬಿದ್ದುಳುವುದ ನವ ಬಿಡುವುದೇ ಇಲ್ಲ, ಬಿದ್ದುಳುವುದ ನವ ಬಿಡುವುದೇ ಇಲ್ಲ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ನೇಗಿಲ್ಲ ಯೋಗಿಯ ಲೋಕಕ್ಕೆ ಅನ್ನವ ನೀಯುವನು, ಯಾರು ಅರಿಯದ ನೇಗಿಲ್ಲ ಯೋಗಿಯ ಲೋಕಕ್ಕೆ ಅನ್ನವ ನೀಯುವನು, ಹೆಸರನ್ನು ಬಯಸದೆ ಅತಿ ಸುಖ ಕೆಳಸದೆ ದುಡಿವನು ಗೌರವ ಘಾಷಿಸದೆ, ನೇಗಿಲ್ಲ ಕುಲದೊಳಗಡಗಿದೆ ಕರ್ಮ,